ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಹಾಲವರ್ತಿ ಗ್ರಾಮದ ಪ್ರಗತಿಪರ ರೈತರು ನಮ್ಮೊಂದಿಗೆ ಜಡಿಸ್ವಾಮಿ ಅಂತ ಅವರು ಒಬ್ರು ಇದ್ದಾರೆ, ಅವರನ್ನ ಇವತ್ತು ಮಾತಿಗೆ ಎಳೆಯೋಣ. ವಿಶೇಷವಾಗಿ ಸಾಮಾನ್ಯ ಕೃಷಿಯ ಜೊತೆಗೆ ತೋಟಗಾರಿಕಾ ಕೃಷಿಯಲ್ಲಿ ತೊಡಗಿಕೊಂಡು ಒಂದಿಷ್ಟು ಪ್ರಗತಿಪರ ರೈತರಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಅನುಭವಗಳನ್ನ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಜಡಿಸ್ವಾಮಿ ಅವರೇ, ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮಸ್ಕಾರ. ಕೂಡ ನಿಮ್ಮ ಬಗ್ಗೆ ಒಂದಿಷ್ಟು ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ನಿಮ್ಮ ಊರು, ನಿಮ್ಮ ತಂದೆಯವರ ಹೆಸರು, ನಿಮ್ಮ ಕುಟುಂಬದಲ್ಲಿ ಎಷ್ಟೆಷ್ಟು ಜನ ಇದ್ರಿ? ಸರ್, ನಮ್ದು ಕೊಪ್ಪಳ ತಾಲೂಕು ಆಲವರ್ತಿ ಗ್ರಾಮ, ಕೊಪ್ಪಳದಿಂದ 6 ಕಿಲೋಮೀಟರ್ ಇದೆ. ಮುಖ್ಯವಾಗಿ ನಮ್ದು ಕೃಷಿ ಕುಟುಂಬ. ಈ ಶಿಕ್ಷಣವನ್ನ ಮುಗಿಸಿದ ನಂತರ ಪೂರ್ತಿ ನನ್ನ ಒಂದು ಜೀವನ ಕೃಷಿಯಲ್ಲಿನೇ ಬಂದಿದೆ. ಸುಮಾರು 40 ವರ್ಷಗಳಿಂದ ನಾನು ಕೃಷಿ ಮಾಡ್ತಾ ಇದ್ದೇನೆ. 1983-84 ತೆರೆದ ಬಾವಿ ಮಾಡಿದ್ವಿ, ಅದರಿಂದ ಸ್ವಲ್ಪ ವರ್ಷ ಕೃಷಿ ಮಾಡಿದ್ವಿ. ನಂತರ ತೆರೆದ ಬಾವಿಗಳು ಈ ಫಲ ಆದ ನಂತರ ಕೊಳವೆ ಬಾವಿಗಳಿಗೆ ಹೋದ್ವಿ. ಹಾಗೆ ನಾವು ಕೃಷಿ ಮಾಡ್ತಾ ಮಾಡ್ತಾ ಅವತ್ತಿನ ದಿವಸ ಶೇಂಗಾ, ಸೂರ್ಯಕಾಂತಿ, ಮೆಕ್ಕೆಜೋಳ ಇವನ್ನೆಲ್ಲ ಬೆಳಿತಾ ಇದ್ವಿ. ತದ ನಂತರ ಮುಂದಿನ ಒಂದು ದಿನಮಾನದಲ್ಲಿ ನಾನು ಯಾವುದೇ ಒಂದು ದಿನಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಓದಿದೆ. ಅಂದ್ರೆ ಇದು 2012-13 ಇಲ್ಲ ಶ್ರೀಗಂಧ ಬೆಳವರಿ ಕೋಟಗೇಶ್ವರ ಆಗಿರಿ ಅಂತ ಹೇಳಿ ಆ ಪತ್ರಿಕೆಯಲ್ಲಿತ್ತು. ಅದ್ರ ಬಗ್ಗೆ ನಾನು ಅಲ್ಲಿ ಅಲ್ಲಿ ಫಾರೆಸ್ಟ್ ಇಲಾಖೆಯಲ್ಲಿ ಮತ್ತು ನಮ್ಮ ಕೆವಿಕೆಯಲ್ಲಿ ಚರ್ಚೆ ಮಾಡಿದೆ. ಅದು ಗಡಿಸ್ವಾಮಿ ನಮ್ಮ ಭಾಗದಲ್ಲ, ಶ್ರೀಗಂಧ ಏನಿದ್ರು ಆ ಕಡೆ ಮೈಸೂರು ಆ ಭಾಗದ್ದು ಅಂದ್ರೆ ಇಲ್ಲಿ ನಮ್ಮಲ್ಲಿ ಅಷ್ಟೊತ್ತಿಗೆ ಆಗ್ಲೇ ಕೆಲವೊಂದಿಷ್ಟು ರೈತರು ನಾಟಿ ಮಾಡಿದ್ರು. ಮತ್ತೆ ಅವ್ರನ್ನ ಹೋಗಿ ನಾವು ಸಂಪರ್ಕ ಮಾಡಿದೆ. ಸಂಪರ್ಕ ಮಾಡಿದಾಗ ಏನಿಲ್ಲ ಬರುತ್ತೆ, ಮೈಸೂರು ಆದ್ರೇನು ಇನ್ನು ಎಲ್ಲಾದ್ರೇನು ಬೆಳೆಯುತ್ತೆ ಅಂತ ಹೇಳಿದ್ರು. ಅವಾಗ ನಾನು ಅದ್ರ ಬಗ್ಗೆ ಎಲ್ಲ ಒಂದು ತಜ್ಞರ ಅಭಿಪ್ರಾಯಗಳನ್ನ ಕಲೆ ಹಾಕಿದೆ. ಶ್ರೀಗಂಧ ಅನ್ನಪ್ಪ ಅಂದ್ರೆ ಅದು ಪರಾವಲಂಬಿ ಸಸ್ಯ, ಅದ್ರ ಜೊತೆಗೆ ಏನೈತೆ ಬೇರೆ ಬೇರೆ ಸಸ್ಯಗಳು ಬೇಕು ಸಪೋರ್ಟ್ ಆಗಿ. ಅದಕ್ಕೆ ನಾನೇನೈತೆ ಶ್ರೀಗಂಧದ ಜೊತೆಗೆ ಈ ಸಾಗವಾನಿ ಆಯ್ಕೆ ಮಾಡ್ಕೊಂಡೆ ನಾನು. 4 ಮೀಟರ್ ಅಂತರದಲ್ಲಿ ಶ್ರೀಗಂಧ, ಸಾಲಿಂದ ಸಾಲಿಗೆ 4 ಮೀಟರ್ ಅಂತರ, ಮತ್ತು ಗಿಡದಿಂದ ಗಿಡಕ್ಕೆ 4 ಮೀಟರ್ ಅಂತರ, ಮಧ್ಯದಲ್ಲಿ ಈ ಒಂದು ಸಾಗವಾನಿ, ಮತ್ತು ಅದ್ರದ್ದು ಮಧ್ಯದಲ್ಲಿ ಈ ಹಣ್ಣಿನ ಬೆಳೆಗಳು. ಅದನ್ನಪ್ಪ ಅಂದ್ರೆ ಈಗ ಸಾಗವಾನಿ ಆಯ್ತು, ಶ್ರೀಗಂಧ ಆಯ್ತು, ಬಹುವಾರ್ಷಿಕ ಬೆಳೆಗಳು. ಈಗ ಸುಮಾರಾಗಿ ನಾವು 15 ವರ್ಷದ ನಂತರನ ನಾವು ಅದರಿಂದ ಏನಾದ್ರೂ ಫಲ ಕಾಣಬೇಕು. ಅದಕ್ಕೆ ನಾನು ಏನೈತೆ ಕೆಲವೊಂದಿಷ್ಟು ಹಣ್ಣಿನ ಬೆಳೆಗಳು ಎಷ್ಟೇ ಕೊಳ್ಳಿ ಎಷ್ಟೇ ಬೆಳ್ಳಿ ಏನೇ ಆಗ್ಲಿ ನಮ್ ಖರ್ಚು ಯಾರು ಆಗ್ತಾವಲ್ಲ ಅಂತ ಹೇಳಿ ನಾನು ಕೆಲವೊಂದಿಷ್ಟು ದಾಳಿಂಬೆ ಇವನ್ನೆಲ್ಲ ಆಯ್ಕೆ ಮಾಡ್ಕೊಂಡು, ಮತ್ತು ಕರುಬು ಒಂದು ಎಕರೆ ನಾನು ಆಯ್ಕೆ ಮಾಡ್ಕೊಂಡೆ ಸರ್. ಒಂದು ಎಕರೆಯಲ್ಲಿ ನೀವು ಮಿಶ್ರ ಬೆಳೆಗಳನ್ನ ಬೆಳಿತಾ ಇದ್ರಿ? ಮಿಶ್ರ ಬೆಳೆಗಳು 700 ಶ್ರೀಗಂಧ, 700 ಟೀಕು, 700 ಕರಿಬೇವು, ಇನ್ನು 200 ಎಲ್ಲಾ ಹಣ್ಣಿನ ಗಿಡಗಳು ಆಯ್ಕೆ ಮಾಡ್ಕೊಂಡೆ. ನನಗೆ ನಾಟಿ ಮಾಡಿದ ಒಂದು 6 ತಿಂಗಳಲ್ಲಿ ಕರಿಬೇವು ಡೆವಲಪ್ ಆಯ್ತು ಸರ್. ಹೌದು, ಕರಿಬೇವು ಡೆವಲಪ್ ಆಗಿ ಒಳ್ಳೆ ಕಟಿಂಗ್ ಬರ್ತಾರೆ. ಅದು 3 ತಿಂಗಳಿಗೊಂದ್ಸಲ ಕಟಿಂಗ್ ಬರ್ತದೆ ಸರ್. ನಾವು ನೀವು ಚೆನ್ನಾಗಿ ನೀರ್ ಕೊಟ್ಟನಪ್ಪ ಅಂದ್ರೆ 3 ತಿಂಗಳಿಗೊಂದ್ಸಲ ಕಟಿಂಗ್ ಬರ್ತದೆ ಸರ್. ಅಂದ್ರೆ ನನಗೆ ಅದು ಪ್ರತಿ 3 ತಿಂಗಳಿಗೊಮ್ಮೆ 1200 ಕೆಜಿಯಿಂದ 1500 ಕೆಜಿವರೆಗೆ ಕರಿಬೇವು ಬಂತ ಸರ್. 2 ವರ್ಷ ಬಂತಾರ ಅದು ಕರಿಬೇವು. ಅಷ್ಟೊತ್ತಿಗೆ ಈ ಗಿಡಗಳು ಎಲ್ಲ ಎತ್ತರ ಆಯ್ತು ಜಾಸ್ತಿ ಬಂದಲ್ಲಿ ಶ್ರೀಗಂಧ ಸಾಗವಾನಿ, ಅದ್ರ ಒಳಗೆ ಬಿದ್ದು ಏನಕ್ಕೆ ಸ್ವಲ್ಪ ಅದ್ರದ್ದು ಆದಾಯ ಕಡಿಮೆ ಆಯ್ತು. ಬಾಳೆ ಹಾಕಿದ್ರೆ ಅದರಲ್ಲಿ ಬಾಳೆ ಇದೆ, ನೇರಳೆ ಇದೆ, ಸೀತಾಫಲ ಇದೆ, ಹಲಸು ಇದೆ, ಲಿಂಬು ಇದೆ, ಟೋಟಲಿ ಎಲ್ಲ ಹಣ್ಣುಗಳು ನಮ್ಮಲ್ಲಿ ಸಿಗ್ತದೆ. ನಮಗೆ ಹೆಚ್ಚಿಗೆ ಒಂದು ಆದಾಯ ಬರ್ಲಿದ್ರು ಏನಕ್ಕೆ, ನಮ್ದು ಗೆಳೆಯರ ಬಳಗ, ನಾನು ನನ್ನ ಮನೆಯವರು ಹೆಚ್ಚು ಇದ್ದು ಮಾರ್ಲಿಕ್ಕೆ. ಮತ್ತು ಸುತ್ತಲೂ ಅದ್ರ ಬಾರ್ಡರ್ ಏನೈತೆ ತೆಂಗಿನ ಮರಗಳು, ತೆಂಗಿನ ಮರಗಳು ಉಳಿದಂತ ಇದನ್ನೇ ಸಂಪೂರ್ಣ ಸಾವಯವ ಕೃಷಿಯಲ್ಲೇ ಇಟ್ಟಿದ್ದೀನಿ ಸರ್. ಇದಕ್ಕೆ ನಾನು ನಾಟಿ ಮಾಡಿದ 8 ವರ್ಷದಿಂದನೂ ಅದಕ್ಕೆ ಯಾವುದೇ ರೀತಿಯ ಒಂದು ಕೆಮಿಕಲ್ ಸ್ಪ್ರೇ ಮಾಡಿಲ್ಲ, ಎಣ್ಣೆ ಹಾಕಿಲ್ಲ, ನಾನೇ ನಮ್ಮ ಜಮೀನಲ್ಲಿ ಎರೆ ತೊಟ್ಟಿಗೆ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಏನೈತೆ ಹೆಚ್ಚಿಗೆ ನಾವು ಪ್ರಾಣಿಗಳನ್ನ ಒಂದು 2 ವರ್ಷ 2 ಹತ್ತು ಇಷ್ಟೇ ಇಟ್ಕೊಂಡಿದ್ದೀನಿ ನಾನು. ಅದರ ಒಂದು ಗಂಜಲು ಮತ್ತು ಎರೆಹುಳಿಗೆ ಅದರ ಒಂದು ವೇಸ್ಟ್ ಪದಾರ್ಥಗಳು ಅದನ್ನೆಲ್ಲ ಮಾಡ್ಕೊಂಡು ನಾನು ಎರೆಹುಳು ಗೊಬ್ಬರ ಮಾಡ್ಕೊಳ್ತೀನಿ. ಎರೆಹುಳು ಗೊಬ್ಬರ ಮಾತ್ರ ಕೊಡ್ತೀನಿ ಸರ್.